ರಾಸಾಯನಿಕವನ್ನ ಬಳಸದೆ ರಕ್ಷಿಸಿಕೊಳ್ಳಬಾರದು. ರಾಸಾಯನಿಕವನ್ನ ಬಳಸದೆ ರಕ್ಷಿಸತಕ್ಕಂತ 5 ವರ್ಷದ ಮಿಡಿಗಳು ಕೂಡ ನಮ್ಮಲ್ಲಿ ಇವತ್ತು ಸ್ಟಾಕ್ ಇದೆ. ಪ್ರತಿ ದಿವಸ ನಮ್ಮಲ್ಲಿ ಕನಿಷ್ಠ 10-15 ಕೆಜಿ ಮಿಡಿ ನಮ್ಮಲ್ಲಿ, 1 ಕೆಜಿ, 1/2 ಕೆಜಿ, 5 ಕೆಜಿ, 2 ಕೆಜಿ ವರೆಗೆ ಮಿಡಿ ನಮ್ಮ ಮನೆ ಬಾಗಿಲಲ್ಲೇ ಸೇಲ್ ಆಗ್ತದೆ. ನಾವೇ ಬೆಳೆದಂತ ಮಿಡಿ, ಮೆಣಸಿನಕಾಯಿಯ ಪುಡಿಯನ್ನ ನಾವೇ ಮಾಡಿರೋದು. ಆಮೇಲೆ ನಾವೇ ಸ್ವತಃ ಅದನ್ನು 5 ವರ್ಷದವರೆಗೆ ಗ್ಯಾರಂಟಿ ಕೊಡ್ತೇವೆ. ಅವರು ಇಡ ಕ್ರಮವನ್ನು ಹೇಳ್ತೇವೆ ಅಪರಾಧದಲ್ಲಿ ಇಟ್ಟರೆ. ಆ ರೀತಿ ಇಟ್ಟಂತ ಮಿಡಿಗಳು ಇದೆ. ಅದು ಕೂಡ ಪ್ಯೂರ್ ಸಾವಯವ. ನಾವು ನಿರ್ದಾಕ್ಷಿಣ್ಯವಾಗಿ ನಿರ್ಭಯದಿಂದ ಹೇಳ್ತೇವೆ ನಾವು. ಈಗ ಭತ್ತ ಬೆಳೀತಾ ಇದ್ದೀರಲ್ಲ, ಇದಕ್ಕೆ ಈಗ ಹೊಸ ತಳಿಗಳನ್ನ ಏನಾರ ಹಾಕೊಂಡು ಬರ್ತಾ ಇದ್ರ, ಹಳೆ ತಳಿಗಳನ್ನೇ ಸಂರಕ್ಷಿಸಿಕೊಂಡು ಅದನ್ನೇ ಬೆಳೀತಾ ಇದ್ದೀರ? ನಮ್ಮದು ಪದ್ಮರೇಖ, ಆಲೂರು ಸಣ್ಣವಾಳ್ಯ, ರತ್ನಚೌಡಿ, ಗಿಡ್ಡ, ಆ ಮಸೂರಿ ಅಂತ 4 ಜಾತಿ ನಾವು ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇರ್ತೇವೆ. ನಾವು ಹಳೆಯ ತಳಿಗಳನ್ನೇ ನಾವು ಉಪಯೋಗಿಸ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮಲ್ಲಿ ಆಲೂರು ಸಣ್ಣಭತ್ತ, ನಾವು ಆಲೂರು ಸಣ್ಣಭತ್ತವನ್ನ ವಿತೌಟ್ ಪಾಲಿಸ್ ಅಂತ ಹೇಳಿದ್ರೆ ಪಾಲಿಸ್ ಇಲ್ಲ, ಕೆಂಪಕ್ಕಿಯಾಗಿ ಅದನ್ನ ನಾವು ತೆಗೆದುಬಿಟ್ಟು ಅಷ್ಟೇ ಸಿಪ್ಪೆಯನ್ನು ತೆಗೆದು ನಾವು ಊಟ ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಇವತ್ತು ಕೂಡ ನಾನು 16-17 ರೂಪಾಯಿ ಕೆಜಿ ಅಕ್ಕಿಯನ್ನು ನಮ್ಮ ಮನೆ ಬಾಗಿಲಲ್ಲಿ ನಾವು ಕೊಡ್ತಾ ಇದ್ದೇವೆ. 5 ಕೆಜಿ 10 ಕೆಜಿ ಪ್ಯಾಕೆಟ್ ಅನ್ನು ಮಾಡಿ ಈಗಾಗಲೇ ನಮಗೆ ಬೇಕಾದಷ್ಟು ಜನ ಅದಕ್ಕೆ ಬರ್ತಾ ಇದ್ದಾರೆ. ಮುಂಚೆ ಇರಲಿಲ್ಲ, 3-4 ವರ್ಷದಿಂದ ಸಾವಯವ ಕಮ್ಮಿ ಇತ್ತು. ಈಗ ಪ್ರತಿ ದಿವಸ ಸಾವಯವಕ್ಕೆ ಬರ್ತಾ ಇದ್ದಾರೆ ಜನ, ಸಾವಯವ ಅಕ್ಕಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಈಗ ಅದು ಏನು ಗೊತ್ತಾಗಿದೆ ಅಂತ ಹೇಳಿದ್ರೆ, ನಿಜವಾಗಿಯೂ ಈಗ 3-4 ವರ್ಷದ ಈಚೆಗೆ ಮುಂಚೆ ನಾವು ಹುಡ್ಕೊಂಡು ಹೋಗಬೇಕಾಗಿತ್ತು. ಈಗ ಸಾವಯವ ವಸ್ತುಗಳಿದೆ, ಜನ ಹುಡ್ಕೊಂಡು ಅವರೇ ಬರ್ತಾ ಇದ್ದಾರೆ. ಆಟೋಮೆಟಿಕ್ಲಿ ಅದು ಆಗಿದೆ, ಹೆಂಗಾಗಿದೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಈ ರೀತಿಯ ಹಳೆಯ ತಳಿ ಭತ್ತವನ್ನ ಬೆಳೆಯೋದ್ರಿಂದ ಇಳುವರಿ ಕಡಿಮೆ ಮತ್ತೆ ಅದರಿಂದ ಲಾಭನೂ ಕಡಿಮೆ ಅಂತ ಹೇಳ್ತಾರಲ್ಲ ರೈತರು. ಖಂಡಿತ ಇನ್ವೆಸ್ಟ್ಮೆಂಟ್ ಕಮ್ಮಿ ಅಲ್ಲ. ನೀವು 1 ಎಕರೆಗೆ 5 ಕ್ವಿಂಟಲ್ ರಾಸಾಯನಿಕ ಗೊಬ್ಬರ ಹಾಕಿದ್ರೆ 5-4 x 20 ಹೆಚ್ಚು ಕಡಿಮೆ 2-3 ಸಾವಿರ ರೂಪಾಯಿ ರಾಸಾಯನಿಕ ಗೊಬ್ಬರವನ್ನೇ ಹಾಕಿದಾಗ ಅದ್ರ ಇನ್ವೆಸ್ಟ್ಮೆಂಟ್ಗೂ ಇದ್ರ ಇನ್ವೆಸ್ಟ್ಮೆಂಟ್ಗೂ 50% ಆಗೋದಿಲ್ಲ. ಕಾರ್ಗದ್ದೆ ಮಾಡಿದಾಗ ಎಕರೆಗೆ 32 ಕ್ವಿಂಟಲ್ ಇಳುವರಿ ಬಂದಿದೆ. ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಮ್ಗೆ ಸರ್ಟಿಫೈ ಮಾಡಿದ್ದಾರೆ. ಹಾಗಾಗಿ ಖಂಡಿತ ಉತ್ಪನ್ನ ಕಮ್ಮಿ ಬರೋದೇ ಇಲ್ಲ. ಇನ್ನು ತೋಟದ ಬೆಳೆಗಳು ಏನೇನು ಹಾಕೊಂಡಿದ್ರಿ? ತೋಟದ ಬೆಳೆಗಳಲ್ಲಿ ನಮ್ಮ ಮೇಯ್ನ್ ಆಗಿ ಅಡಿಕೆ, ಅದನ್ನ ಅಡಿಕೆ ಮರಕ್ಕೆ ಪೆಪ್ಪರ್, ಆಮೇಲೆ ವಿಳ್ಳೆದೆಲೆ ನಮ್ದು ಮೇಯ್ನ್ ಆಗಿ ಇದು 3 ಇದೆ. ಆಮೇಲೆ ಬಾಳೆಕಾಯಿ ಇದೆ, ಅದು ಬಿಟ್ಟರೆ ನಮ್ದು ವಿಶೇಷವಾಗಿ ಏನಿಲ್ಲ. ಇನ್ನು ಸ್ಪೈಸ್, ಎಲ್ಲ ವೆರೈಟಿಯ ಸ್ಪೈಸ್ ಕೂಡ ಸ್ವಸ್ವಲ್ಪ ಇದೆ, ಬಹಳಷ್ಟು ಇಲ್ಲ, ಸ್ವಸ್ವಲ್ಪ ಎಲ್ಲ ರೀತಿಯ ಸ್ಪೈಸ್ಗಳು ನಮ್ಮಲ್ಲಿದೆ. ಅಡಿಕೆ ಬೆಳೆಗೆ ಏನಾರು ರೋಗ ಬಾಧೆಗಳೇನಾರು ಇಲ್ಲ? ಇದ್ದಿರತ್ತೆ ಸ್ವಲ್ಪ ಈ ಹಳದಿ ರೋಗಗಳು, ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಬೇರುಹುಳ ಅಂತ ಹೇಳ್ತಾರೆ. ಅದು ಬೇರುಹುಳ ಅಂತ ನನ್ನ ಭಾವನೆ ಅಲ್ಲ, ಅದು ನಂಜು ಹೆಚ್ಚಾದಾಗ ಅಥವಾ ಕಾದಿಗೆ ಕಮ್ಮಿ ಆದಾಗ ಬೇರು ಕೊಳೆಯತಕ್ಕಂಥದ್ದಕ್ಕೆ ಬೇರುಹುಳ ಅಂತ ಕೆಲವರು ಭಾವಿಸಿದ್ದಾರೆ. ನಾವು ಕಾದಿಗೆ ತಗ್ಗು ಮಾಡಿದಾಗ ನಮಗೆ ಅನುಕೂಲ ಆಗಿದೆ, ಬೇರುಹುಳ ಇಲ್ಲ. ನಮ್ದು ಎಕರೆಗೆ ಸುಮಾರು ಹೆಚ್ಚು ಕಡಿಮೆ 12-18 ಕ್ವಿಂಟಲ್ ಅಡಿಕೆವರೆಗೂ ನಮಗೆ ಬರ್ತದೆ. ಅಂದ್ರೆ ಬೇರುಹುಳದ ಬಾಧೆ ಕಂಡು ಬಂದಾಗ ನೀರು ಬಸ್ದು ಹೋಗಾಗಿ ಕಾಲುವೆಯನ್ನು ತೋಡ್ಬೇಕು ಜಾಸ್ತಿ ಮಾಡಿ. ನಮ್ಮ ಪಕ್ಕದ ಮನೆಯವರೊಬ್ರು 4 ಅಡಿ ಕಾದಿಗೆ ಮಾಡಿದ್ದಾರೆ. ಅವ್ರ ತೋಟ ಮುಂಚೆ ಹೋಗಿತ್ತು, ಈಗ ಹೇಗಿದೆ ಅಂದ್ರೆ ನಮ್ಮ ತೋಟದಕ್ಕಿಂತ ಅವ್ರ ತೋಟ ಇಂಪ್ರೂವ್ಮೆಂಟ್ ಇದೆ. ಹಾಗಾಗಿ ಪ್ಯೂರ್ ಸಾವಯವ ಕೃಷಿ ಮಾಡಿಕೊಂಡು ಮತ್ತೆ ಈ ರೀತಿ ಈ ಕಾಡನ್ನ ಬೆಳೆಸಿ ಇದ್ರ ಉಪಯೋಗವನ್ನು ಅದಕ್ಕೆ ಹಾಕಿ ಅದ್ರ ಉಪಯೋಗವನ್ನು ಇದಕ್ಕೆ ಹಾಕಿದಾಗ ನಮ್ಗೆ ಖಂಡಿತವಾಗಿ ನಮ್ಗೆ ಲಾಭ ಇದೆ. ಪ್ರಕಾಶ್ ಅವರೇ, ತಾವೆಲ್ಲ ಇಷ್ಟೆಲ್ಲ ಹೇಳಿದಾಗ ಇವತ್ತು ಸಹ ಕೃಷಿ ಲಾಭದಾಯಕ ಅಂತೇಳಿ ಅನ್ಸುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳು ವೃದ್ಧಾಶ್ರಮವಾಗ್ತಾ ಇದೆ, ಯುವಕರೆಲ್ಲ ಪಟ್ಟಣದ ಆಕರ್ಷಣೆಯನ್ನು ನೋಡ್ಬಿಟ್ಟು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ, ಕೃಷಿಯಲ್ಲಿ ಏನು ಲಾಭ ಇಲ್ಲ ಅಂತ ಹೇಳಿ, ತಾವೇನಂತೀರಿ? ಖಂಡಿತ ಲಾಭ ಇದೆ. ಏನಾಗಿದೆ, ಹಿಂದಿನ ತಲೆಮಾರಿಗೂ ಈಗಲೂ ಈಗ 10 ವರ್ಷದ ಈಚೆಗೆ ಯೋಚನೆ ಮಾಡಿದ್ರೆ, ನಂದೇ ಒಂದು ಉದಾಹರಣೆಯನ್ನ ತಮ್ಗೆ ಕೊಡ್ತೇನೆ. ನಮ್ಮ ಅಜ್ಜ ಅಂದ್ರೆ ನಮ್ಮ ತಂದೆಯ ತಂದೆಯವರಿಗೆ 6 ಜನ ಮಕ್ಕಳು, ಅದು ಅವ್ರ 6 ಜನ ಕೃಷಿಯನ್ನೇ ಅವಲಂಬಿಸಿದ್ರು. ಆ ನಂತರ ನಮ್ಮ ತಂದೆಯವರ 6 ಜನಕ್ಕೆ ನಾವು 3ೇ ಜನ, ನಮ್ಮ ತಂದೆಗೆ ನಾವು 3ೇ ಜನ, ನಮ್ಮ ತಮ್ಮ ಒಬ್ಬನು ಬೆಂಗಳೂರಿನಲ್ಲಿ CA ಮಾಡ್ಕೊಂಡು ಬೆಂಗಳೂರಲ್ಲಿದ್ದಾನೆ, ನಾವು ಅಣ್ಣ ತಮ್ಮ ಇಬ್ಬರು ಇಲ್ಲಿದ್ದೀವಿ, ನಮ್ಗೆ ಒಬ್ಬೊಬ್ಬರೇ ಮಕ್ಕಳು. ಅವ್ರು ಈಗಾಗಲೇ ಒಬ್ಬನು ಇಂಜಿನಿಯರ್ ಓದ್ತಾ ಇದ್ದಾನೆ, ಒಬ್ಬಳು ಇಂಜಿನಿಯರ್ ಓದ್ತಾಳೆ, ಒಬ್ಬನು MBA ಮಾಡ್ತಾನೆ. ನಾಳೆ ಆಟೋಮೆಟಿಕ್ಲಿ ಇದು ಯಾವುದು ಬೇಡಪ್ಪ, ಅವ್ರು ಪೇಟೆ ಸೇರ್ತಾರೆ, ಈ ಜಮೀನನ್ನು ನೋಡದೇ ಇರತಕ್ಕಂಥದ್ದು ಹಾಗಾಗಿ ಹೋಗಿದೆಯೇ ಹೊರತು ಲಾಭ ಅಲ್ಲ ಅಂತಲ್ಲ. ಅದರಲ್ಲೂ ನಮ್ಮ ಹಳ್ಳಿಯಲ್ಲಿ ಜನರೇಷನ್ನೇ ಕ್ಷೀಣಿಸಿರೋದ್ರಿಂದ ಅವರು ಆಟೋಮೆಟಿಕ್ಲಿ ಹಳ್ಳಿ ಜೀವನ ಬಿಟ್ಟು ಪೇಟೆ ಜೀವನಕ್ಕೆ ಪರಿವರ್ತನೆ ಆಗಿದ್ದಾರೆ. ಇಲ್ಲಿ ಮುದುಕ ಮುದುಕಿ ಇಬ್ಬರೇ ಇರೋದು, ನಾಳೆ ಈ ಜಮೀನು ಕೂಡ ಲಾಭ ಅಲ್ಲ ಅಂತ, ಮಾಡ್ಲಿಕ್ಕೆ ಆಗೋದಿಲ್ಲ, ಲಾಭ ಅಲ್ಲ ಅಂತ ಹೇಳ್ತಾರೆ. ಖಂಡಿತ ಮಾಡಿದ್ರೆ ಲಾಭನೇ. ಒಳ್ಳೆಯದು ಪ್ರಕಾಶ್ ಅವರೇ, ತಾವು ಇದುವರೆಗೆ ತಮ್ಮ ಕೃಷಿ ಅನುಭವವನ್ನು ನಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿ ಮತ್ತು ಕೃಷಿ ಅರಣ್ಯ ಈ ಕುರಿತು ಸಾಗರ ತಾಲೂಕು ಗೋರಮನೆಯ ಪ್ರಕಾಶ್ ಅವರೊಂದಿಗೆ ನಡೆದ ಮಾತುಕತೆ ಕೇಳಿದ್ರಿ. ಇವರನ್ನು ಪಾಲ್ಗೊಂಡವರು HN ಸುಬ್ರಹ್ಮಣ್ಯ. ಇನ್ನು ಕೃಷಿ ಅನುಭವ, ಈ ಬಗ್ಗೆ ಶಿವಮೊಗ್ಗ ಜಿಲ್ಲೆ ಬುಳ್ಳಾಪುರದ ಪ್ರಶಸ್ತಿ ಪುರಸ್ಕೃತರಾದ ಕೆಎಂ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ. ಶಿವಮೊಗ್ಗ ತಾಲೂಕು ಬುಳ್ಳಾಪುರದ ರೈತರಾದ ಮಲ್ಲಿಕಾರ್ಜುನ ನಮ್ಮ ಜೊತೆಗಿದ್ದಾರೆ. ಮಲ್ಲಿಕಾರ್ಜುನ ಅವರಿಗೆ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಮಗೆ ಒಂದು ಪ್ರಶಸ್ತಿ ಬಂತು ಅಂತ ಕೇಳಲ್ಪಟ್ಟೆ, ಎಷ್ಟನೇ ಇಸ್ವಿನಲ್ಲಿ ಯಾಕೆ ಕೊಟ್ಟರು? 2006 ಅತ್ಯುತ್ತಮ ರೈತ ಪ್ರಶಸ್ತಿ ಕೊಟ್ಟರು. ಬೀಜದ ಗ್ರಾಮ ಅಂತ ಮಾಡಿ ನವದೆಹಲಿಯಲ್ಲಿ ಮಾಡಿದ್ವಿ ನಾವು. ಕೃಷಿ ವಿಶ್ವವಿದ್ಯಾಲಯದಿಂದ ನಮಗೆ ಇದು ಮಾಡ್ಕೊಂಡು ಕೊಟ್ರು. ನಮಗೆ ಅದು ಹೇಳಿ ಒಂಚೂರು ಬಿಡಿಸಿ ಹೇಳಿ, ನಿಮಗೆ ಯಾಕೆ ಕೊಟ್ರು ಅಂತ? ನಮಗೆ ಅಂತಂದ್ರೆ ಆ ಟೈಮ್ನಲ್ಲಿ ಸೀಡ್ಸ್ ಇಂದ ಬಹಳ ಅಭಾವ ಇತ್ತು ರಾಜ್ಯದಲ್ಲೆಲ್ಲ. ನಮ್ಮಲ್ಲೇ ಸೀಡ್ಸ್ ಇದು ಮಾಡ್ಕೊಂಡು ನಾವು ರೈತರಿಗೆಲ್ಲ ಕೂಡಿಸ್ಕೊಂಡು ಬೀಜ ಗ್ರಾಮ ಅಂತ ಮಾಡಿ ನಾವು ಅದನ್ನು ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಿಂದ ಸಪ್ಲೈ ಮಾಡಿ ಬೇರೆ ರಾಜ್ಯಕ್ಕೂ ನಾವು ಕಳಿಸೋ ವ್ಯವಸ್ಥೆ ಮಾಡಿದ್ವಿ. ಆ ಉದ್ದೇಶದಿಂದ ನಮಗೆ ಅತ್ಯುತ್ತಮ ರೈತ ಕೊಟ್ಟರು. ನಮಗೆ ಅದೇನು ವ್ಯವಹಾರ ಅಂತ ಮಾಡಿದ್ರ ಅಥವಾ ಇಲ್ಲ, ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಗಲಿ ಅಂತ ಮಾಡಿದ್ವಿ. ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಆಯ್ತು. ಮಾರ್ಕೆಟ್ ಧಾರಣೆಗಿಂತ ಸ್ವಲ್ಪ ಜಾಸ್ತಿ ಸಿಕ್ ಭತ್ತ ಮಾಡಿದ್ದು. ಮಾಮೂಲಿ ಭತ್ತ 800-900 ರೂಪಾಯಿ ಇತ್ತು ಅವಾಗ, ಇವ್ರು 1,800-1,300 ರೂಪಾಯಿ ಕ್ವಿಂಟಾಲಿಗೆ ಸಿಗೋದು ರೈತರಿಗೆ ಅನುಕೂಲ ಆಗೋದು. ಸರ್ಕಾರದಿಂದ ಪ್ರೋತ್ಸಾಹ ಧನನು ಸಹ ಕೊಡೋರು, ಅದು ಸಹ ರೈತರಿಗೆ ಅನುಕೂಲ ಆಯ್ತು. ನೀವಿಗೆ ಹೇಗೆ ಮಾಡಿದ್ರಿ ಬೀಜ? ನೀವದು ಬೀಜ ಅದು ಅವರು ಫೌಂಡೇಶನ್ ಸೀಡ್ಸ್ ಅವ್ರು ಕೊಡೋರು, ಕೃಷಿ ವಿಶ್ವವಿದ್ಯಾಲಯ ಫೌಂಡೇಶನ್ ಸೀಡ್ಸ್ ಕೊಡೋರು. ನಾವು ಅದನ್ನ ಬೆಳೆದ್ ಮತ್ತೆ ಸೆಕೆಂಡ್ ಇದಕ್ಕೆ ಅವ್ರಿಗೆ ವಾಪಸ್ ಅವರಿಗೆ ಕೊಡ್ತಾ ಇದ್ವಿ ನಾವು. ಎಷ್ಟು ಎಕರೆ ಜಮೀನು ಇದೆ ಅಥವಾ ತೋಟ ಇದೆ ತಮಗೆ? ನಮ್ದು 3 ಇದೆ. ನಾವು ಜನಕ್ಕೆಲ್ಲ ಸೇರಿಸಿ 300 ನಾವು ಸೀಡ್ಸ್ ಇದು ಮಾಡ್ತಾ ಇದ್ವಿ. ಜನಕ್ಕೆ ರೈತ ಬೆಳಕ್ಕೆ ಮಾಡಕ್ಕಿಂತ ಮಾಡ್ಕೊಡ್ತಾ ಇದ್ವಿ. ನಮ್ದು 3 ಇದೆ. 3 ಏನೇನು ಬೆಳಿತೀರಿ? ಈಗ ಅಡಿಕೆ ಹಾಕಿದ್ವಿ. ಭತ್ತದಲ್ಲಿ ನಮಗೆ ಲಾಭ ಅನಿಸ್ತಿಲ್ಲ, ಸೀಡ್ಸ್ ಮಾಡಕ್ಕೆ ನಮಗೆ ಒಂಚೂರು ಅನುಕೂಲ ಅನಿಸ್ತು. ಆಮೇಲೆ ಪ್ರಕೃತಿ ವಿಕೋಪ, ಸೀಡ್ಸಿಗೆ ಒಳ್ಳೆ ಟೈಮ್ಗೆ ಮೋಡ ಬೀಸೋದು, ಮಳೆ ಬರೋದು ಮಾಡಿದ್ರೆ ಆ ಸೀಡ್ಸ್ ತಗೊಳಲ್ಲ. ಆಮೇಲೆ ಒಳ್ಳೆ ಕ್ವಾಲಿಟಿ ಬೆಳ್ಕೊಂಡಿದ್ರೆ ಭತ್ತನೂ ವ್ಯಾಪಾರ ಆಗಲ್ಲ. ಖರ್ಚಕ್ಕಿಂತ ಲಾಭ ಕಡಿಮೆ ಆಗುತ್ತೆ. ಅದರಲ್ಲಿ ಲಾಭ ಅನ್ನೋದು ನಮ್ಗೆ ಏನು ಖರ್ಚು ಮಾಡಿದ ಖರ್ಚು ಸಹ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈಗ ಅಡಿಕೆಗೆ ಹೋದ್ವಿ. ಅಡಿಕೆಗೆ ಹೋದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಸಾಮಾನ್ಯವಾಗಿ ಒಂದ್ ಮಾತು ಹೇಳ್ತಾರೆ, ಈ ಸಾವಯವ ಕೃಷಿ ಮಾಡೋದ್ರಿಂದ ಅದರಲ್ಲಿ ಪ್ರಾರಂಭದಲ್ಲೂ ಒಂದ್ ಸ್ವಲ್ಪ ನಿಮಗೆ ಎಡರು ತೊಡರು ಆಗಬಹುದು, ನಂತರದ ದಿನಗಳಲ್ಲಿ ಭೂಮಿಯ ಒಂದು ಫಲವತ್ತತೆನು ಸಾರ ಚೆನ್ನಾಗಿರದಿತ್ತೆ, ಮತ್ತೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗತ್ತೆ ಅಂತ. ನೀವು ಈ ಬೀಜ ಮಾಡ್ತಿದ್ರಲ್ಲ, ಇದನ್ನೇನ್ ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಇದ್ರು ಅಥವಾ ರಾಸಾಯನಿಕಗಳನ್ನ ಉಪಯೋಗ ಮಾಡಿ ಮಾಡ್ತಾ ಇದ್ರು? ಅದು ರಾಸಾಯನಿಕ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ವಿ. ಸಾವಯವ ಪದ್ಧತಿನ ಸ್ವಲ್ಪ ಅಳವಡಿಸಿಕೊಂಡು ರಾಸಾಯನಿಕ ಕಡಿಮೆ ಮಾಡ್ಕೊಂಡು ಮಾಡ್ತಾ ಇದ್ವಿ. ಮಧ್ಯಂತರ ಮಾಡ್ತಾ ಇದ್ವಿ ನಾವು. ಅವಾಗ ಒಂದೇ ಸರಿಗೆ ಚೇಂಜ್ ಮಾಡಕ್ ಆಗಲ್ಲ, ರಾಸಾಯನಿಕ ತಿಂದು ತಿಂದು ಇದಾಗಿರುತ್ತೆ. ಅದು ಒಂದೇ ಸರಿ ನಾವು ಬಿಟ್ಟು ಅದು ಕಷ್ಟ ಬೆಳಿಗ್ಗೆ ಇದಾಗಲ್ಲ. ಹಾಗಾಗಿ ಎರಡು ಸಿಮಾಡಂಗೆ ಮಾಡ್ತಾ ಇದ್ವಿ. ಇದಕ್ಕೆ ಕೃಷಿ ವಿಶ್ವವಿದ್ಯಾಲಯದವರು ಒಪ್ಪಿಗೆ ಕೊಟ್ಟಿದ್ರ? ಒಪ್ಪಿಗೆ ಕೊಟ್ಟಿದ್ರು. ಮತ್ತೆ ಒಂದೇ ಸರಿ ಮಾಡಕ್ಕಾಗಲ್ಲ ಅಂತೀರಿ, ಮತ್ತೆ ಅವ್ರು ಪ್ಯೂರು ಮಾಡ್ರಿ ಅಂತ ಹೇಳಿದ್ರು. ಸರ್ ಒಂದೇ ಸರಿ ಮಾಡಕ್ಕಾಗಲ್ಲ, ಯಾರೇ ಆಗಲಿ ಇದು ಮಾಡಿದ್ರೆ ಕುಡಿ ಅಂತಾನೆ, ಒಂದೇ ಪುಟ ಬಿಡಿಸಿರಿ, ಅವನೇನು ಸೈಡ್ ಎಫೆಕ್ಟ್ ಆದ್ರೆ ಆ ಥರ ಆಗುತ್ತೆ, ಭೂಮಿನೂ ಮಾತು ಕೇಳಲ್ಲ ಅದು. ಹಂಗಾಗಿ ನಾವು ಅದಕ್ಕೆ ಸ್ವಲ್ಪ ಹಾಕಿ ಇದು ಮಾಡಕ್ಕೆ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಒಪ್ಪಿಗೆ ಕೊಟ್ಟಿದ್ರು. ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿದ ಮೇಲೆ ಆ ಒಂದು ಪ್ರದೇಶದಲ್ಲಿ ಮಣ್ಣಿನ ಸತ್ವ ಅಥವಾ ಗುಣ ಗೊತ್ತಾಗತ್ತೆ. ಫಸ್ಟ್ ಅದನ್ನ ಮಾಡಿಸಿ ಅಂತ ಹೇಳ್ತಾರೆ, ಒಂಥರ ಮನುಷ್ಯನಿಗೆ ಬಾಡಿ ಚೆಕಪ್ ಮಾಡಿದ ಹಾಗೆ. ನೀವು ಈ ತರದನ್ನ ನಿಮಗೆ ಸಂಪರ್ಕ ಬಂದವರಿಗೆ ಅಥವಾ ನಿಮ್ಮ ಜಮೀನಿನಲ್ಲಿ ಈ ತರದನ್ನೇನಾರ ನೀವು ಪರೀಕ್ಷೆಗೆ ಮಣ್ಣನ್ನು ಒಳಪಡಿಸಿದ್ರ? ಪ್ರತಿಯೊಬ್ಬ ರೈತರಿಗೂ ಒಳಪಡಿಸಿ ಅವ್ರು ಯಾವ ಗೊಬ್ಬರ ಹಾಕ್ಬೇಕು, ಯಾವ ಇದನ್ನ ಮಾಡ್ಬೇಕು ಅಂತ ಹೇಳಿ ತಿಳಿಸಿದ್ವಿ ಪ್ರತಿಯೊಬ್ಬ ರೈತರಿಗೂ. ನಿಮ್ ಮಾತು ಕೇಳ್ತಿದ್ರ? ಎಲ್ಲ ರೈತರು ಕೇಳ್ತಾ ಇದ್ರು. ನಮ್ಮ ಹತ್ರ 300 ರೈತರು ಇದ್ರು, ಎಲ್ಲರೂ ನಮ್ಮ ಮಾತು ಕೇಳ್ತಾ ಇದ್ರು. ನಾವು ಹೇಳಿದ್ದೆ ಮಾಡೋರು. ಈಗ ಬೀಜ ಅಂತ ಹೇಳಿದ್ರೆ ಬೇಕಾದಷ್ಟು ಕಂಪನಿಗಳಿದಾವೆ, ಅದರಲ್ಲಿ ಕೆಲವರು ನಾವು ನೋಡ್ತೀವಿ ಪತ್ರಿಕೆಗಳಲ್ಲಿ ಓದಿದಾಗ ಈ ನಕಲಿ ಬೀಜ ಕೊಟ್ಟು ಪಾಪ ರೈತರಿಗೆ ನಷ್ಟ ಆಯ್ತು ಅನ್ನೋದನ್ನು ಕೇಳ್ತೇವೆ. ಈ ತರದ್ದು ಪರಿಸ್ಥಿತಿನಲ್ಲಿ ಒಂದ್ ಕಡೆ ಅವರು ತೀವ್ರತರವಾಗಿ ಅವರ ಬೀಜಕ್ಕೆ ಮಾರುಕಟ್ಟೆ ಹುಡುಕೋಬೇಕು ಅಂತ ಪ್ರಚಾರ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ನೀವು ಟ್ರೆಡಿಷನಲ್ ಆಗಿ ಇರ್ತಕ್ಕಂಥವ್ರು ಒಂದ್ ರೀತಿಯಲ್ಲಿ ಒಳ್ಳೇದಾಗ್ಲಿ ಎಲ್ಲ ರೈತರಿಗೆ ಅಂತ ಮಾಡ್ತೀರಿ, ಅವರನ್ನ ಹೇಗೆ ಅವಾಯ್ಡ್ ಮಾಡ್ತೀರಿ? ಈಗ ರೈತರುಗಳಿಗೆ ಸಾಮಾನ್ಯವಾಗಿ ಬೀಜ ನೋಡಿದ್ರೆ ಗೊತ್ತಾಗುತ್ತೆ ಅವನಿಗೆ. ಇಲ್ಲಿ ಫೌಂಡೇಶನ್ ಸೀಡ್ಸ್ ಬೆಳೆದಿರ ರೈತರ ಹತ್ರನೇ ಅವ್ರು ತಗೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ದುಡ್ಡಿನ ಆಸೆಗಾಗಿ ಮಾಡಿರತಕ್ಕಂತ ವೃತ್ತ ತಗೊಂಡ್ರೆ ಅವ್ರಿಗೆ ಲಾಸ್ ಆಗುತ್ತೆ. ರೈತರಿಗೆ ಅವ್ನು ನೋಡ್ದಂಗೆ ಗೊತ್ತಾಗುತ್ತೆ ರೈತರಿಗೆ ಇದು ಒಳ್ಳೆ ಬೀಜ ಅಲ್ಲ ಅಂತೇಳಿ ಅವನು ಉತ್ತಮ ರೈತ ಗೊತ್ತಾಗುತ್ತೆ ಅವನಿಗೆ. ಮಾಡ್ಕೊಂತಾರೆ ಅವರು. ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಮನೆಯಲ್ಲಿ ಈಗ ನಾವು 4 ಇದೀವಿ, ಒಟ್ಟು 6 ನಮ್ಮ ಮಕ್ಕಳು ಸೇರಿ. ಕೂಡು ಕುಟುಂಬನ ಹೇಗೆ? ಇಲ್ಲ ಅಂದ್ರೆ ಎಲ್ಲ ಸಪ್ಸಪರೇಟ್ ಆಗಿದ್ವಿ. ಈಗ ನಾನು ನಮ್ಮ ತಂದೆ ತಾಯಿ ನಾನು ನನ್ನ ಹೆಂಡತಿ 2 ಮಕ್ಕಳು. ಅಣ್ಣ ತಮ್ಮಂದ್ರು? ಅಣ್ಣ ತಮ್ಮಂದ್ರೆ ಯಾರಿಲ್ಲ, ನಾವು ಒಬ್ಬರೇ. 3 ಇದ್ವಿ, 3 ಎಲ್ಲ ಡಿವೈಡ್ ಆಯ್ತು, ಅವಾಗಲೇ ಡಿವೈಡ್ ಆಯ್ತು, ಈಗ ನಾವು ಒಬ್ಬರೇ ಇರೋದು. ಡಿವೈಡ್ ಆದಾಗ ಅವ್ರಿಗೆ ಏನೇನ್ ಬಂತು? ಅವರಿಗೆ ಮೂಲ ಆಸ್ತಿನೆಲ್ಲ ನಾವು ತಗೊಂಡ್ಲೇ ಇಲ್ಲ, ನಮ್ಮ ತಮ್ಮರಿಗೆ ಬಿಟ್ಕೊಟ್ಟು. ನಾವೇನು ಸ್ವಂತ ದುಡಿಮೆ ಮಾಡಿ ತಗೊಂಡಿದ್ದೆ ಅದನ್ನು ಮಾತ್ರ ನಾವು ಇಟ್ಕೊಂಡ್ವಿ. ನಮಗೆ ಎರಡು ಹೆಣ್ಮಕ್ಳು ಸಾಕು ಓದ್ತಾ ಇದ್ದಾರೆ, ಅಷ್ಟೇ ಸಾಕು ನಮಗೆ, ಅವರು ಮಾಡಲಿ ಅಂತ ಹೇಳಿ ಬಿಟ್ವಿ ನಾವು. ನೀವು ಹೆಂಗ್ ದುಡಿಮೆ ಮಾಡಿ ಅದನ್ನ ಮಾಡ್ಕೊಂಡ್ರಿ? ಬರೇ ಒಂದೇ ರೈತರ ಕಸಬು ಒಂದೇ ಮಾಡಲಿಲ್ಲ, ಉಪ ಕಸಬುಗಳು ಮಾಡಿದ್ವಿ ನಾವು. ಟ್ರ್ಯಾಕ್ಟರ್ ಇಟ್ಕೊಂಡ್ವಿ, ಅದರಲ್ಲಿ ಬಾಡಿಗೆ ಹೊಡಿತಾ ಇದ್ವಿ. ಹಿಟಾಚಿ ತಗೊಂಡ್ವಿ, ಹಿಟಾಚಿ ರೈತರ ಕೆಲಸ ಮಾಡೋಕ್ಕಾಗ್ಯಾ, ಬೇರೆ ಕೆಲಸ ಮಾಡೋಕ್ಕಲ್ಲ. ಅದರಿಂದ ನಾವು ಚೂರು ಅನುಕೂಲ ಆಯ್ತು ನಮಗೆ, ಅದನ್ನ ಮಾಡ್ಕೊಂತ ಮಾಡಿದ್ವಿ. ಮತ್ತೆ ಸೀಡ್ಸ್ ಬೆಳೆಯೋದ್ರಿಗೂ ನಮಗೆ ಅನುಕೂಲ ಆಯ್ತು. ಆಯ್ತು, ಈ ಹಿಟಾಚಿ ಎಲ್ಲ ತಗೊಂಡ್ರಲ್ಲ, ಅದು ತುಂಬಾ ದುಡ್ಡನ್ನ ಹಾಕಬೇಕಾಗತ್ತೆ, ಅದನ್ನ ಹೇಗೆ ದುಡ್ಡನ್ನ ಕ್ರೋಢೀಕರಣ ಮಾಡಿದ್ವಿ? ಅದು ಬ್ಯಾಂಕ್ನಲ್ಲಿ ಲೋನ್ ತಗೊಂಡ್ವಿ ನಾವು, 12% ಕಟ್ಟಿದ್ವಿ, ಮಿಕ್ಕಿದ್ದು ಬ್ಯಾಂಕ್ನಲ್ಲಿ ಲೋನ್ ಕೊಟ್ಟರು, ಅದು ದುಡ್ಕಂತ ತೀರ್ಸಿ ಅಂತ ಹೋದ್ವಿ. ಡ್ರೈವರ್ ಇಟ್ಕೊಂಡು ಮಾಡೋದು ಭಾರಿ ಕಷ್ಟ ಅಲ್ವಾ? ಓ, ಕಷ್ಟ ಕಷ್ಟ ಅಂತಿರಲ್ಲ, ಅವರು ನಮಗ್ ಏನ್ ಗೊತ್ತಿಲ್ಲದೆ ಕಸಬು, ಅವ್ರು ಇಟ್ಕೊಂಡು ಮಾಡೋದು ಕಷ್ಟ ಅಂತಂದ್ರೆ ಬಹಳ ಕಷ್ಟನೆ. ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗತ್ತೆ. ಈಗಲೂ ಹಂಗೆ ಇದೆಯಾ? ಹಂಗೆ ಇದೆ ಅಂದ್ರೆ ಮಾಡ್ತಾರೆ, ನಾವ್ ಹೆಂಗ್ ಇಟ್ಕೊಂತೀವಿ ಆತರ ಇರ್ತಾರ ಅವರು. ನಾವು ಚೆನ್ನಾಗಿ ಕೆಲಸ ಮಾಡಿಸ್ಕೊಂತ ಅವ್ರಿಗೆ, ಅವ್ರಿಗೆ ಎಲ್ಲದು ಹಿಂದೆ ಕೈ ಬಾಯಿ ನೋಡ್ಲಂಗೆ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ಕೊಂತ ಇದು ಮಾಡ್ತಾರೆ. ಈಗ ಮಲ್ಲಿಕಾರ್ಜುನ ಅವರು ಒಂದು ಹಂತಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಅನ್ಸತ್ತೆ. ಇದನ್ನ 3 ಎಕರೆ ಇರ್ತಕ್ಕಂತಹದ್ದು ಒಂದ್ 30 ಎಕರೆ ಮಾಡ್ತೀನಿ ಅನ್ನೋ ಛಲ ಇದೆಯಾ? ಖಂಡಿತ ಇದೆ, 30 ಎಕರೆ ಮಾಡ್ತೀನಿ ಅಂತ ಖಂಡಿತ ಛಲ ಇದೆ ನಮಗೆ. ಮಾಡ್ತೀನಿ, ಮಾಡಿಸ್ತೀನಿ ಅಂತಲೂ ಇದೆ, ಮಾಡ್ತೀನಿ ಮಾಡಿಸ್ತೀನಿ ಜನಕ್ಕೆ ಮಾಡೋದಷ್ಟು ಇದಿದೆ. ಈ ತರ ಆದಾಗ ನಿಮಗೆ ಒಂಥರ ತೊಂದರೆಗಳು ಏನು ಅನುಭವಿಸ್ಲೇ ಇಲ್ವಾ, ಅಥವಾ ಏನೇನು ತೊಂದರೆಗಳು ಅನುಭವಿಸಿ? ತೊಂದರೆ ಅನುಭವಿಸಿದ್ವಿ, ರಾಜಕೀಯದಾರರಿಂದ ಬಹಳ ತೊಂದರೆ ಅನುಭವಿಸಿದ್ವಿ. ಅದು ಊರಲ್ಲೇ ವೈಯಕ್ತಿಕವಾಗಿ ಇದಾಗ್ಬಿಡ್ತು ಅಂತೇಳಿ ಅದರಲ್ಲೂ ಏಳು ಬೀಳು ಮಾಡ್ಕೊಂತ ಮಟ್ಟಕ್ಕೆ ಬಂದ್ವಿ. ಈಗ ಏನು ತೊಂದರೆಗಳು ಅಂತ, ಯಾಕೆಂದ್ರೆ ನೀವು ನಿಮ್ಮ ಬೆಳವಣಿಗೆ ಸಹಿಸಕ್ಕಾಗದಲ್ಲೇ ತೊಂದರೆ ಕೊಟ್ರ? ಬೆಳವಣಿಗೆ ಸಹಿಸಕ್ಕಾಗದಲ್ಲೇ ತೊಂದರೆ ಕೊಟ್ರು, ಬೇರೆ ಏನ್ ಮಾಡಲಿಲ್ಲ. ಇವರು ಜನ ನಾವು ಸುತ್ತಮುತ್ತ ಹಳ್ಳಿ ಜನಗಳಿಗೆಲ್ಲ ನಾವು ಇದು ಮಾಡ್ಕೊಂತ ಹೋಗ್ತಾ ಇದ್ವಿ, ಅನುಕೂಲ ಮಾಡ್ಕೊಂತ ರೈತರುಗಳಿಗೆ. ಅವ್ರಿಗೆ ಅದಾಗಲಿಲ್ಲ, ಇವ್ರೇನ ಮುಂದೇನ ಮುಂದೆ ಎಲೆಕ್ಷನ್ ಇಟ್ಕೊಬಹುದು, ಇಲ್ಲ ಮುಂದೇನು ಆಗ್ಬಹುದು ಅಂತೇಳಿ ಅವ್ರ ತಲೆಗೆ ಬಂದು ನಮ್ಮನ್ನ ಆದಷ್ಟು ತುಳಿಯಕ್ ನೋಡಿದ್ರು. ಒಂದು ಕಾಲದಲ್ಲಿ ವೆನಿಲಾ ಬೆಳೆದು ಬಿಟ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದೆ, ಐಸ್ ಕ್ರೀಮ್ಗೆಲ್ಲ ಅದು ಬಹಳ ಬೇಕಾಗತ್ತೆ, ಅದನ್ನ ಬೆಳೆಯೋದಿಕ್ಕೆ ಶುರು ಮಾಡಿದ್ರು. ಈಗ ಇತ್ತೀಚೆಗೆ ಮಲೆನಾಡಿನ ಭಾಗದಲ್ಲಿ ಶುಂಠಿಯನ್ನ ಬಹಳ ಬೆಳೆಯೋದನ್ನ ನಾವು ನೋಡ್ತೇವೆ. ಈ ಎರಡರ ಮಧ್ಯದಲ್ಲಿ ರೈತ ಮನಸ್ಸನ್ನ ಇದಕ್ಕಿದ್ದಂಗೆ ಕೆಲವರು ದಾಳಿಂಬೆ ಬೆಳೆಯೋದಿಕ್ಕೆ ಶುರು ಮಾಡ್ತಾರೆ. ಏನೋ ಒಂದು ಬೆಳೆ ಬೆಳೀತಿರ್ತಾರೆ ಲಾಭದ ಆಸೆಗೆ, ಇನ್ನೊಂದು ಬೆಳೆ ಬೆಳೆಯತಾರೆ. ಈ ತರದ್ದೆಲ್ಲ ಚೇಂಜ್ ಆಗ್ತಾ ಇರ್ತಾರಲ್ಲ, ಅಂತ ರೈತರುಗಳಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟ? ಯಾವ್ರೇ ಅವ್ರು ಗೊತ್ತಿಲ್ಲದೆ ಬೆಳೆ ಬೆಳೆಯಕ್ ಹೋದ್ರೆ ಅವ್ರು ಕೈ ಸುಟ್ಕೊಳ್ತಾರೆ, ಅದರಷ್ಟು ಆಳವಾಗಿ ನೋಡ್ಬೇಕು ಅವ್ರು ಬೆಳೆ ಬೆಳೆಯಕ್ಕೆ. ಒಂದೇ ಸರಿ ನಾವು ಶುಂಠಿ ಬೆಳೆಯಕ್ಕೆ ಹೋಗ್ತೀವಿ ಅಂತಂದ್ರೆ ಅದ್ರ ಬಗ್ಗೆ ಅನುಭವ ಇದ್ರೆ ಮಾತ್ರ ಬೆಳೆಯಕ್ ಹೋಗ್ಬೇಕು, ಇಲ್ಲ ಅಂತಂದ್ರೆ ಅದು ಕೈ ಸುಟ್ಕೊಳ್ತಾರೆ. ಅದೇ ಯಾವ ಬೆಳೆ ಆದ್ರೂ ಅವ್ರಿಗೆ ಅನುಭವ ಇರ್ಬೇಕು, ಮಾರುಕಟ್ಟೆ ಮೆದುಲು ಮಾರುಕಟ್ಟೆ ಎಲ್ಲ ನೋಡಿಕೊಂಡು ಅವ್ರು ಬೆಳೆಯಕ್ಕೆ ಇದು ಮಾಡ್ಬೇಕು ಅನ್ಸುತ್ತೆ. ಈ ಮಾರುಕಟ್ಟೆ ನೋಡೋದು ಅಂತಂದ್ರೆ ಮಾರುಕಟ್ಟೆನೆ ಒಂದು ಮೋಸ ಅಂತಾರೆ. ಹೌದು, ಮೋಸನೆ. ಈಗ ನಾವು 20 ರೂಪಾಯಿ ಮಾರಿದ್ರೆ ಅವ್ರು 80 ರೂಪಾಯಿ ಮಾರ್ತಾರೆ. ಇಲ್ಲಿ ತಿನ್ನರಿಗೂ ಲಾಭ ಇಲ್ಲ, ನಾವು ಬೆಳೆದರಿಗೂ ಲಾಭ ಇಲ್ಲ, ನಡುವೆ ಕುತ್ತಿರೋರು ಅವ್ರು ತಿಂತಾರೆ ಅವರು. ನೀವೇನು ಅದಕ್ಕೆ ಪ್ರಯತ್ನ ಪಡ್ಲಿಲ್ವಾ? ಪ್ರಯತ್ನ ಪಟ್ಟರು ಅದು ಆಗದಿಲ್ಲ. ಅದು ಏನ್ ಪ್ರಯತ್ನ ಪಟ್ಟರು, ಮತ್ತೆ ಅವ್ರ ದಲ್ಲಾಳಿಗಳ ಮುಖಾಂತರನೇ ಕೆಲಸ ಬಿಟ್ಟರೆ ಇದು ಮಾಡಲ್ಲ. ಅವ್ರು ಕೊಳ್ಳರು ಸಹ ನಮ್ಮ ಹತ್ರ ರೈತರ ಬಂದ್ರೆ ತಗೊಳಲ್ಲ, ಅವರು ನಾವು ರೇಟ್ ಹೇಳಿದ್ರೆ ಓಡೋಗ್ತಾರೆ. ಬೆಳೆಯರು ಅಷ್ಟೇ, ಅವ್ರಿಗೆ ದಲ್ಲಾಳಿ ಬಗ್ತಾರೆ ಅಂದ್ರೆ ಕೊಡೋರಿಗೆ, ಅವರಿಗೆ ತಿನ್ನರಿಗೂ ಕೊಡಲ್ಲ ಇವರು, ರೈತರು ಆದವರು ಅಷ್ಟೇ. ಹೊಸ ಒಂದು ಪರಿಕಲ್ಪನೆ ಇತ್ತು ಈ ರೈತ ಸಂತೆ ಅಂತ ಹೇಳಿ, ರೈತರೇ ಅವರು ಸಂತೆ ಮಾಡಿಕೊಂಡು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವಂತದ್ದು, ಅದು ಯಾಕೆ ನಿಂತು ಹೋಯ್ತಾ ಅಥವಾ ಇನ್ನು ನಡೀತಾ ಇದೆಯಾ? ಇದು ಎಲ್ಲ ಇವ್ರ ಕಡೆಯಿಂದನೆ, ಮಧ್ಯವರ್ತಿ ದಲ್ಲಾಳಿಗಳ ಕಡೆಯಿಂದನೆ ಅದು ನಿಂತು ಹೋಯ್ತದ್ದು. ಅದಕ್ಕೆ ಕರೆಕ್ಟ್ ಚೆನ್ನಾಗಿತ್ತು, ಅದು ರೈತರನ್ನೇ ಮಾರೋದು ಅದು ಮಾಡೋದು ಚೆನ್ನಾಗಿತ್ತು. ಆದ್ರೆ ಅದು ಆ ಟೈಮಿಗೆ ಮಾಡೋಕ್ಕಾಗಲ್ಲ, ಇವನಿಗೆ ತಂದಿಲ್ಲಿ ಹಾಕಿರೋ ಸಾಕ ಇರ್ತದೆ, ಮತ್ತೆ ಬೇರೆ ಕೆಲಸ ಅಲ್ಲಿ ನೋಡ್ಕೋಬೇಕು. ದನ ಕಟ್ಕೊಂಡಿರ್ತಾನೆ, ಇಲ್ಲ ಕುರೆ ಕುಟ್ಕೊಂಡಿರ್ತಾನೆ, ಅವನ ಹೊಲದಾಗ ನೀರು ಬಿಡದಿರ್ತದೆ, ಅದು ಕೊಯ್ಕೆ ಮುಂದಿಲ್ಲಿ ಹಾಕಿರೋದು ಸಾಕಾಗಿರ್ತದೆ, ತರಕಾರಿನೇ ಆಗಲಿ ಒಂದೊಂದಲ್ಲಿ ಕುತ್ಕೊಂಡು ಮಾರೋಷ್ಟು ಆಗಲ್ಲ ಅವನಿಗೆ, ಅದು ಫೇಲ್ ಆಯ್ತದ್ದು. ನಿಮ್ಮೂರ ಕಡೆ ನೀರಿಗೆಲ್ಲ ಹೇಗಿದೆ? ನೀರು ಚೆನ್ನಾಗಿದೆ, ನೀರು ಹೊಳೆಯಿಂದ ಪಂಪ್ ಸೆಟ್ ಹಾಕಿದ್ರೆ ಪ್ರತಿಯೊಬ್ಬರು ಮೋಟರ್ ಹಾಕಿದ್ದಾರೆ, ಬೋರ್ ಹಾಕ್ಸಿಂದ ಮೋಟರ್ ಹಾಕಿದ್ದಾರೆ, ನೀರಿಗೇನು ತೊಂದರೆ ಇಲ್ಲ. ವರ್ಷದಲ್ಲಿ ಯಾವಾಗ್ಲೂ ನೀರಿಗೇನು ತೊಂದರೆ ಇಲ್ಲ? ವರ್ಷದಲ್ಲಿ ಯಾವಾಗ್ಲೂ ನೀರಿಗೆ ತೊಂದರೆ ಇಲ್ಲ, ನೀರು ಚೆನ್ನಾಗಿರುತ್ತೆ. ಒಟ್ಟಿನ ಸಮೃದ್ಧಿ. ಸಮೃದ್ಧಿ. ಏನು ಮುಂದಿನ ಯೋಜನೆಗಳು ಏನಿದೆ ಮಲ್ಲಿಕಾರ್ಜುನ್? ಮುಂದಿನ ಯೋಜನೆಗಳಿಂದ ಮಕ್ಕಳು ಓದ್ತಾ ಇದಾರೆ, ನಾವು ಕೃಷಿಗೆ ಮಕ್ಕಳು ಬೇಡ ಅಂತೇಳಿ ಮಾಡ್ತಾ ಇದೀವಿ, ಅವ್ರು ಚೆನ್ನಾಗಿ ಓದ್ಕೆ ಅಂತ ಕಳಿಸ್ತಾ ಇದೀವಿ, ಎರಡು ಹೆಣ್ಮಕ್ಳೇ, ಆದಷ್ಟು ಇದು ಮಾಡ್ಬೇಕು ಅಂತ ಓದಿಸ್ತಾ ಇದೀವಿ. ಅಲ್ಲ, ನಿಮ್ದು ಹೇಳದೆ ಒಂಥರ ತಮಾಷೆಯಾಗಿದೆ, ನೀವು ಕೃಷಿ ಮಾಡ್ಕೊಂಡು ಮನೆಯಲ್ಲಿ ಹೊರಗೆ ಬಂದು ದುಡಿಮೆನ ಅದಕ್ಕೆ ಹಾಕೊಂಡು ಇಂಪ್ರೂವ್ ಮಾಡ್ಕೊಂಡು ಚೆನ್ನಾಗಾಗಿದ್ದೀರಿ, ಮಕ್ಕಳು ಮಾತ್ರ ಕೃಷಿ ಬೇಡ ಅಂತಂದ್ರೆ ಹೆಂಗದು? ಆದ್ರೂ ಕಷ್ಟ ಆಗುತ್ತೆ ಹೆಣ್ಮಕ್ಳು, ಅದು ಏನ್ ಮಾಡಕ್ಕಾಗಲ್ಲ, ಈಗ ನಾವೇ ಜನ ಹಿಡ್ಕೊಂಡು ಮಾಡಿಸಕ್ಕಾಗಲ್ಲ. ಅದು ಏನು, ನಾವು ಕೆಲಸ ಮಾಡ್ಬೇಕು ಅಂದ್ರೆ ಜನಗಳು ಬೇಕು, ಜನಗಳಿದ್ರೆ ಕೆಲಸ ಕೃಷಿ, ಇಲ್ಲಾಂದ್ರೆ ಕೆಲಸ ಮಾಡಕ್ಕಾಗಲ್ಲ. ಜನ ಇಲ್ಲದಿದ್ರೆ ಏನು ಕೆಲಸ ಮಾಡಕ್ಕಾಗಲ್ಲ. ನಾವು ನಾವು ಮಾಡಂಗಿದ್ರೆ ಅದನ್ನ ಮಾಡಬೇಕು, ಇಲ್ದ್ರೆ ಮಾಡಕ್ ಹೋಗ್ಬಾರ್ದು ಅಂತ. ತೋಟದಲ್ಲಿ ಮತ್ತೇನು ಬೆಳೆ ಬೆಳೆದಿಲ್ಲ? ಉಪ ಬೆಳೆಗಳು ಬೆಳೆದ್ವಿ, ಬಾಳೆ ಬೆಳೆದ್ವಿ, ವೆನಿಲ್ಲಾನು ಬೆಳೆದ್ವಿ. ವೆನಿಲ್ಲಾ ಅನುಕೂಲ ಆಯ್ತು ಬಿಟ್ವಿ, ಬಾಳೆ ಅದ್ರಗೆಲ್ಲ ಅನುಕೂಲ ಆಯ್ತು. ಕಾಳ್ಮೆಣಸೆಲ್ಲ ಅದ್ರಲ್ಲಿ ನಮ್ಮಲ್ಲಿ ಸ್ವಲ್ಪ ಶೀತಕ್ಕೆ ಹೋಗ್ಬಿಡ್ತದ, ಸೊರಗ ರೋಗ ಅಂತ ಬಂದು ಹೋಗ್ಬಿಡ್ತದೆ. ಬಾಳೆ ಎಲ್ಲ ಚೆನ್ನಾಗಿ ಬಂತು. ಒಟ್ಟಿನಲ್ಲಿ ಚೆನ್ನಾಗಿದ್ದೀರಿ? ಹಾ, ಚೆನ್ನಾಗಿದ್ದೀನಿ. ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್, ಒಂಥರ ಏನೋ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ನೋಡಿದ್ರೆ ಇನ್ನೂ ಏನೋ ನಾನು ಸಾಧನೆ ಮಾಡಬೇಕು ಅಂತ ಅನ್ನಿಸ್ತಿದೆ. ಬಹುಶಃ ಅದಕ್ಕೋಸ್ಕರನೇ ನಿಮಗೆ ರೈತ ಪ್ರಶಸ್ತಿ ಸಿಕ್ಕಿದ್ದು ಅಂತ ಕಾಣುತ್ತೆ. ನಿಮ್ಮ ಸುತ್ತಮುತ್ತಲು ಇರೋ ಎಲ್ಲ ರೈತರಿಗೂ ಅವರು ಈ ಸಾಧನೆ ಮಾಡಿ ಪ್ರಶಸ್ತಿ ತಗೊಳ್ಳಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ರೈತರು ಬಂದವರಿಗೂ ಆಶೀರ್ವಾದದಿಂದ ನಮಗೆ ಸಿಕ್ಕಿದೆ. ನಮಸ್ಕಾರ. ಕೃಷಿ ಅನುಭವ ಈ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಬುಳ್ಳಾಪುರದ ಪ್ರಶಸ್ತಿ ಪುರಸ್ಕೃತರಾದ ಕೆಎಂ ಮಲ್ಲಿಕಾರ್ಜುನ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಎಂಎ ಸುದರ್ಶನ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ